ಬಳ್ಳಾರಿ ಜಿಲ್ಲೆ ಒಳಗ 70 ಮತ್ತು ನೆರೆಯ ಜೈರಾಬಾದ್ ತಾಲೂಕೊಳಗ 85% ಅನ್ನುವಂತಹ ಸೂಚನೆಯನ್ನು ಹವಾಮಾನ ತಜ್ಞರು ನೀಡುತ್ತಾ ಇದ್ದಾರೆ. ಅಲ್ಲಲ್ಲಿ ಅತಿ ಹಗುರದಿಂದ ಹಗುರವಾಗಿ ಮಳೆಯಾಗುವಂತಹ ಸಾಧ್ಯತೆಗಳು ಅಥವಾ ಈ ಸೂಚನೆ ಗಮನಿಸಿ ತಾವು ತಮ್ಮ ಕೃಷಿ ಚಟುವಟಿಕೆಗಳನ್ನು ಹೊಂದಾಣಿಕೆ ಮಾಡಿಕೊಳ್ಳಬೇಕು. ಇದು ಈ ಹೊತ್ತಿನ ಮೇಘ ಸಂದೇಶ. ಉತ್ತರ ಧ್ರುವದಿ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿ. ಇದುವರೆಗೆ ನಿತ್ಯ ಮೇಘ ಸಂದೇಶ ಕೇಳಿದಿರಿ. ಆಕಾಶವಾಣಿ ಕೃಷಿ ಋಷಿ ಶ್ರೀ ನಾಗಭೂಷಣ ಘನಮಠ ಶಿವಯೋಗಿಗಳು ರಚಿಸಿದ ಕನ್ನಡದ ಪ್ರಪ್ರಥಮ ಕೃಷಿ ಜ್ಞಾನ ಗ್ರಂಥ ಕೃಷಿ ಜ್ಞಾನ ಪ್ರದೀಪಿಕೆಯ ಸರಣಿ ಓದು ಘನ ಕೃಷಿ. ಕೇಳಿ ಘನ ಕೃಷಿ, ಕೃಷಿ ಜ್ಞಾನ ಪ್ರದೀಪಿಕೆಯ ದಿವ್ಯ ಕೃಷಿ ಜ್ಞಾನ ಸಂದೇಶ. ಘನಕೃಷಿ ಘನಕೃಷಿ ಆತ್ಮೀಯ ರೈತ ಬಂಧುಗಳಿಗೆಲ್ಲ ಶರಣು ಶರಣಾರ್ಥಿಗಳು. ಎರಡನೇ ಪ್ರಕರಣವು ನಟ್ಟು ಕಡಿಸುವುದು. ನಮ್ಮ ದೇಶ ಬಾಂಧವರಾದ ಯಾವತ್ತೂ ರೈತ ಜನರಿಗೆ ಸೂಚಿಸುವುದೇನೆಂದರೆ ಭೂಮಿಯು ಹಸನಾಗಿರಬೇಕು, ಅದರಲ್ಲಿ ಕರಿಕೆ ಕಣಿಗೆ ನಟ್ಟುಗಳು ಇರಲಾಗದು. ಹೊಲದ ಮಧ್ಯದಲ್ಲಿ ಕಲ್ಲು ಕುಟುರಿ ನಟ್ಟು ಸಣ್ಣ ಸಣ್ಣ ಗಿಡಗಳು, ಬನ್ನಿಯ ಕಂಟಿ, ಬೇವಿನ ಕಂಟಿ, ಒಡೆಯನ ಕಂಟಿ, ಎಕ್ಕಿಯ ಗಿಡಗಳು, ಮುಳುಗಲ ಕಂಟಿ ಮುಂತಾದ ಗಿಡಗಳಿದ್ದರೆ ಅವುಗಳ ಬೇರು ಸಹಿತ ಅಗೆದು ತೆಗೆಯಬೇಕು. ಕೆಂಪು ಮಣ್ಣಿನಾಗ ಬಳಿ ಕಡಿಮೆ ಇರುವಾಗ ಅರಳ ಕೈತಿ ಮಲ್ಲಿಗೆ ಬೇರಿನಾಗ ಕೆಂಪು ಮಣ್ಣಿನಾಗ ಬಳಿ ಕಡಿಮೆ ಇರುವಾಗ ಅರಳ ಕೈತಿ ಮಲ್ಲಿಗೆ ಬೇರಿನಾಗ ಅರಳ ಕೈತಿ ಮಲ್ಲಿಗೆ ಬೇರಿನಾಗ. ಭೂಮಿಯಲ್ಲಿ ಉತ್ತಮ ಮಧ್ಯಮ ಕನಿಷ್ಠ ಪ್ರತಿಯಾದ ಬಹುಪ್ರಕಾರದ ಜಮೀನುಗಳುಂಟು. ಯಾವ ಪ್ರಕಾರದ ಹೊಲಗಳಿಗಾದರೂ ನಟ್ಟು ಮುಂತಾದವನ್ನು ಬೆಳೆಸಿದಲ್ಲಿ ಆ ಭೂಮಿಯಲ್ಲಿ ಪೈರು ಆಗುವುದಿಲ್ಲ. ಅದರಲ್ಲಿಯ ಗಿಡಗಳನ್ನು ಕಂಟಿಗಳನ್ನು ಒಂದಾವರ್ತಿ ಬೇರು ಸಹಿತವಾಗಿ ಅಗಿದು ಕಡಿದರೆ ನಿರ್ಮೂಲವಾಗುವವು. ಕರಿಕೆಯೂ ಕಣಿಗೆಯೂ ಚೆನ್ನಾಗಿ ಬಹುಶ್ರಮದಿಂದ ಕಳೆಯದಿದ್ದರೆ ಹೋಗವು. ಅವುಗಳಲ್ಲಿ ಸ್ವಲ್ಪ ಉಳಿದರೆ ಪುನಃ ಹೊಲವನ್ನೆಲ್ಲ ಆಚ್ಛಾದಿಸುವವು. ಆದರೆ ಅಂಥ ಕರಿಕೆ ಮೊದಲಾದ ನಟ್ಟನ್ನು ಕಳೆಯಬೇಕಾದರೆ ಮೊದಲು 8, 10, 12 ಎತ್ತುಗಳ ದೊಡ್ಡ ನೇಗಿಲನ್ನು ಕಟ್ಟಿ ಕಾರ್ತಿಕ ಮಾಸದಿಂದ ಪ್ರಾರಂಭಿಸಿ 3 ಸಾಲು ಹೊಡೆಯಬೇಕು. ಆಮೇಲೆ 12 ಎತ್ತಿನ ದೊಡ್ಡ ಕುಂಟೆಯನ್ನು ಕಟ್ಟಿ 3 ಸಾಲು ಹರಗಬೇಕು ಮತ್ತು ಅದರಲ್ಲಿ ಕರಿಕೆ ಕಣಿಗೆಯ ಬೇರುಗಳು ಹೊಟ್ಟದರಲ್ಲಿ ಒಂದೂ ಉಳಿಯದ ಹಾಗೆ ಅವುಗಳನ್ನು ಆರಿಸಿ ಕಡೆಗೆ ಹಾಕಬೇಕು. ಈ ಪ್ರಕಾರ 1 ವರ್ಷ ಮಾಗಿಯ ಮಾಡಿ 2ನೇ ವರ್ಷದ ಬೇಸಿಗೆಯಲ್ಲಿ ಸ್ವಲ್ಪ ಉಳಿದಿದ್ದರೆ ಗುದ್ದಲಿಯಿಂದ ಅಗೆದು ತೆಗೆಯಬೇಕು. ಇಷ್ಟಾದರೂ ಕರಿಕೆಯು ನಿರ್ಮೂಲವಾಗದೆ ಒಂದೊಂದು ಬೇರು ಉಳಿದರೆ ಅದು ಪುನಃ ಚಿಗಿಯುವುದು ಮತ್ತು 3ನೇ ವರ್ಷ ಅದನ್ನು ಶೋಧಿಸಿ ಗುದ್ದಲಿಯಿಂದ ಅಗೆದು ತೆಗೆಯುತ್ತಾ ಹೋದರೆ ಹೊಲವು ಹಸನಾಗುವುದು. 8, 10, 12 ಎತ್ತುಗಳಿಂದ ಹೊಡೆಯುವ ಸಾಮರ್ಥ್ಯವು ತನಗೆ ಇಲ್ಲವಾದರೆ 6 ಎತ್ತುಗಳಿಂದ ಅಥವಾ 4 ಎತ್ತುಗಳಿಂದ ನೇಗಿಲನ್ನು ಹೊಡೆಯಬೇಕು. ಒಂದು ಪಕ್ಷದಲ್ಲಿ ದ್ರವ್ಯಶಕ್ತಿಯೂ ಇಲ್ಲವಾಗಿ 8, 6, 4 ಎತ್ತುಗಳನ್ನು ತೆಗೆದುಕೊಳ್ಳುವ ತ್ರಾಣವು ತನಗೆ ಇಲ್ಲವಾದರೆ 2 ಎತ್ತುಗಳಿಂದಲಾದರೂ ಹೊಡೆಯಬೇಕು ಮತ್ತು 2 ಎತ್ತಿನ ಮಡಿಕೆಯನ್ನು ಕಟ್ಟಬೇಕಾದರೆ 2 ಎತ್ತುಗಳಾದರೂ ತ್ರಾಣವುಳ್ಳವುಗಳಾಗಿ ಇರಬೇಕು. ಮಡಿಕೆಯು ಮತ್ತು ಅದರ ಈಸು ಬಹಳ ಬಾಗಿನ ಮೇಲೆ ಅನುವಾಗಿ ಎತ್ತುಗಳಿಗೆ ಬಹಳ ಜಡವಾಗದೆ ಇದ್ದು ಮುಂಜವು ಹಾದನಾಗಿ ಬಲವಾಗಿ ಇರಬೇಕು. ಆ ಸಣ್ಣ ನೇಗಿಲನ್ನು ಹೊಡೆಯುವವನು ಜಾಗೃತನಾಗಿ ನಡುವೆ ಗಟ್ಟಿ ನೆಲವನ್ನು ಉಳಿಸದೆ ಸಾಲಿನ ಹೊಂದಿಗೆ ಸಾಲು ಹಿಡಿದು ಹತ್ತಿಯಾಗಿ ಹೆಳ್ಳಿ ಕೀಳುವ ಹಾಗೆ ಎರಡು ಸಾಲು ಅಥವಾ ಮೂರು ಸಾಲು ಮಡಿಕೆ ಹೊಡೆದು ತದನಂತರ ಆ ಹೆಳ್ಳಿಗಳು ಬಿಸಿಲು ತಿಂದು ಒಡೆಯುವ ಹದಕ್ಕೆ ಬಂದಾಗಲೇ ಕುಂಟಿಯ ಕಟ್ಟಿ ಮೂರು ಸಾಲು ಚೆನ್ನಾಗಿ ಹರಗಬೇಕು. ಈ ಪ್ರಕಾರ ಮೂರು ವರ್ಷದ ಪರ್ಯಂತರಕ್ಕೂ ಹೊಡೆದ ಹೊಲವನ್ನೇ ಚೆನ್ನಾಗಿ ಮಡಿಕೆ ಹೊಡೆದು ಹರಗುತ್ತ ಮತ್ತು ಮುಂಗಾರಿ ಪೂರ್ವದ ಮಳೆಯಾಗುವುದರೊಂದಿಗೆ ಒಂದೊಂದು ಬೇರು ಕರಿಕೆಯ ನಟಿಕೆಯು ಕಾಣಬಂದರೆ ಅವುಗಳನ್ನು ಅಗಿದು ತೆಗೆಯುತ್ತಾ ಹೋದರೆ ಮೂರು ವರ್ಷಕ್ಕೆ ಕರಿಕೆಯು ಅಳಿದು ಹೋಗುತ್ತದೆ. ಅರ್ಥಶಕ್ತಿಯು ಚೆನ್ನಾಗಿ ಇರುವಂತಹ ದ್ರವ್ಯ ಸಂಪನ್ನರಾಗಿದ್ದರೆ ಬೇಸಿಗೆಯ ಕಾಲದಲ್ಲಿ ಅಂದರೆ ಶಿವರಾತ್ರಿಗೆ ಆರಂಭ ಮಾಡಿಸಿ ಎರಡು ತಿಂಗಳವರೆಗೂ ನಿತ್ಯದಲ್ಲೂ ನೂರು ಇನ್ನೂರು ಆಳುಗಳನ್ನು ಹಚ್ಚಿ ಹೊಲದ ನಾಲ್ಕು ಮೂಲೆ ಸಹಿತ ಅಗಿಸಿ ಕರಿಕಿ ಕಣಿಗೆಯನ್ನು ತೆಗೆಸಿ ಅದರ ಬೇರುಗಳನ್ನು ಆರಿಸಿ ಕಡೆಗೆ ಹಾಕಿದರೆ ಎರಡು ವರ್ಷಕ್ಕೆ ಆ ಹೊಲವು ಹಸನಾಗುತ್ತದೆ. ದ್ರವ್ಯಶಕ್ತಿಯು ಇಲ್ಲದಂತಹ ಬಡ ಜನರಾಗಿದ್ದರೆ ನಿತ್ಯದಲ್ಲೂ ಹತ್ತು ಎಂಟು ಆಳುಗಳಿಂದ ಕಾರ್ತಿಕ ಮಾಸದಿಂದ ಪ್ರಾರಂಭಿಸಿ ವೈಶಾಖ ಮಾಸದ ಅಂತ್ಯದವರೆಗೂ ನಟ್ಟು ಕಡಿಸಬೇಕು. ಒಂದು ಪಕ್ಷಕ್ಕೆ ಹತ್ತೆಂಟು ಆಳುಗಳು ಆದರೂ ಅಲ್ಲಿಯವರೆಗೂ ಹಣವನ್ನು ಕೊಡುವ ತ್ರಾಣವು ತನಗೆ ಇಲ್ಲವಾದರೆ ಅದರ ಉದ್ದೇಶವಾಗಿ ಸಾಲವನ್ನಾದರೂ ಮಾಡಿ ಹೊಲವನ್ನು ಕಿರಿದಿ ಮಾಡಿಕೊಳ್ಳಬೇಕು. ಭೂಮಿಯ ವಿಷಯವಾಗಿ ಖರ್ಚು ಮಾಡಿದ ದ್ರವ್ಯವು ಎಂದಿಗೂ ವ್ಯರ್ಥವಾಗಲಾರದು. ನಟ್ಟು ಕಡಿದು ಹಸನು ಮಾಡಿದ ಹೊಲವು ಎರಿಯ ಭೂಮಿಯಾಗಿದ್ದರೆ ಅದೇ ವರ್ಷ ಅದರಲ್ಲಿ ಕಡಲೆಯನ್ನು ಬಿತ್ತಬೇಕು. ಆ ಕಡಲೆಯ ಬೆಳೆಯು ಸರ್ವೋತ್ಕೃಷ್ಟವಾಗಿ ನಟ್ಟು ಕಡಿಸುವುದಕ್ಕೋಸ್ಕರ ಮಾಡಿದ ಸಾಲವನ್ನು ಅದರ ಬಡ್ಡಿಯನ್ನೂ ಕಳೆದು ತನ್ನ ಕುಟುಂಬವನ್ನು ಸಹ ಪಾಲನೆ ಮಾಡುವುದು. ಆದರೆ ನಟ್ಟು ಕಡಿಸಿದ ಹೊಲವು ಮಸಾರಿ ಕೇಸರಿ ಮೊರಡಿಯ ಜಮೀನುಗಳಾದರೂ ಅಂಥ ಹೊಲಗಳಿಗೆ ಕಡಿಸಿದ ವರ್ಷ ಬಿಳಿಯಳು ಬಿತ್ತಬೇಕು. ಒಂದು ಭೂಮಿಯಾಗಿ ಮಡಿಕಟ್ಟು ನೆಲವಾಗಿದ್ದರೆ ಮೊದಲು ಎಳ್ಳು ಬಿತ್ತಿ ಆ ಬೆಳೆಯನ್ನು ತೆಗೆದುಕೊಂಡು ಪುನಃ ಕಡಲೆಯನ್ನಾಗಲಿ ಗೋಧಿಯನ್ನಾಗಲಿ ಬಿಳಿಜೋಳವನ್ನಾಗಲಿ ಭೂಮಿಯನ್ನು ಪರೀಕ್ಷಿಸಿ ಬಿತ್ತಬೇಕು. ಕೃಷಿಕರಾದವರು ಸಾಲವನ್ನು ಮಾಡಿ ಹಬ್ಬವನ್ನು ಮಾಡಬಾರದು, ಮನೆಯನ್ನು ಕಟ್ಟಿಸಬಾರದು ಹಾಗೂ ಸಾಲವನ್ನು ಮಾಡಿ ಸಂಭ್ರಮದಿಂದ ಲಗ್ನ ಶೋಭನ ಮುಂಜೆ ಮೊದಲಾದ ಕಾರ್ಯಗಳನ್ನು ಮಾಡಲಾಗದು ಮತ್ತು ಸಾಲವನ್ನು ಮಾಡಿ ಆಭರಣ ಮೊದಲಾದವುಗಳನ್ನು ಮಾಡಿಸಬಾರದು. ಇದರ ವಿಷಯದಲ್ಲಿ ಗುಳೇದಗುಡ್ಡದಲ್ಲಿ 30,000 ರೂಪಾಯಿಗಳನ್ನು ಖರ್ಚು ಮಾಡಿ ಘನ ಸಂಭ್ರಮದಿಂದ ಲಗ್ನವನ್ನು ಮಾಡಿದ ಆಲೂರು ಕರಕಪ್ಪನವರೇ ಸಾಕ್ಷಿ. ಈಗಲೂ ಆತನ ಸ್ಥಿತಿಯು ಹೇಗಿರುವುದೆಂಬುದನ್ನು ನೀವೇ ವಿಚಾರಿಸಿ ತಿಳಿಯತಕ್ಕದ್ದು. ಆತನು ಮಾಡಿದ ಕೃತ್ಯವು 15 ದಿವಸದ ಪೂರ್ತಿ ಮಹಾಸಂಭ್ರಮವಾಗಿ ಕಾಣಿಸಿ ಕಡೆಯಲ್ಲಿ ಹಾನಿಗೆ ಕಾರಣವಾಯಿತು. ಹೀಗೆ ಮಾಡದೆ ಇಷ್ಟು ದ್ರವ್ಯಗಳನ್ನು ಖರ್ಚು ಮಾಡಿ ಕೆಲವು ಹೊಲಗಳನ್ನು ನಾಲ್ಕಾರು ಸಂಭ್ರಮದ ತೋಟಗಳನ್ನು ಮಾಡಿಸಿದರೆ ವರ್ಷಕ್ಕೆ 25-30 ಸಾವಿರ ರೂಪಾಯಿಯ ಉತ್ಪನ್ನವು ನಿರಾಯಾಸದಿಂದ ಆಗುತ್ತಾ ತನ್ನ ವಂಶ ಪರಂಪರೆಯಲ್ಲಿ ದಾರಿದ್ರ್ಯವೇ ಇಲ್ಲದ ಹಾಗೆ ಆಗುತ್ತಿತ್ತು. ಅದು ಕಾರಣ ಕೃಷಿಕರಾದವರು ಇಂಥ ಹುಚ್ಚು ಕಾರ್ಯಗಳಿಗೆ ಹೋಗಬಾರದು. ಬಣ್ಣ ಬಣ್ಣದ ನೋಟಿಗೆ ಓಡಿ ಓಡಿ ಓಡಿ ಗಾಡಿ ಸಣ್ಣ ಪುಟ್ಟ ಆಸೆಗೆ ದುಡ್ಡ ಹಿಂದೆ ಬಿದ್ದ ಬಾಡಿ ಯಾಮಾರಿದ್ರೆ ಬರುವುದು ಬೇಡಿ ಹಿಂದೆ ಮುಂದೆ ನೋಡಿ ಮಾಡಿ ಚರ್ಕಟ್ಟು ಹೋಗಬ್ಯಾಡಿ ಶಾರ್ಟಾಗಿ ಸಾಯಬ್ಯಾಡಿ ಎಡವಟ್ಟು ಮಾಡ್ಕೋಬ್ಯಾಡಿ ಓಡಬ್ಯಾಡಿ ಅದಾಯ್ತೋ ಆದ್ರವಾಯ್ತು ನಿಮ್ಮ ಮುಂದೇನು ಹೋಗ್ತೈತ ಬಣ್ಣ ಬಣ್ಣದ ನೋಟಿಗೆ ಓಡಿ ಓಡಿ ಓಡಿ ಗಾಡಿ ಸಣ್ಣ ಪುಟ್ಟ ಆಸೆಗೆ ದೊಡ್ಡ ಹಿಂದೆ ಬಿದ್ದ ಬಾಡಿ. ಭೂಮಿಯಲ್ಲಿ ಎಷ್ಟು ಖರ್ಚು ಮಾಡಿದರೂ ಸಂಶಯವಿಲ್ಲವು, ಅದಾದರೂ ಯುಕ್ತಿಯ ಮೇಲೆ ಹಗುರಾಗುವ ಹಾಗೆ ಮಾಡಬೇಕು. ಬಸವರಾಜ ದೇವರ ವಚನವನ್ನು ಪ್ರಮಾಣಕ್ಕೆ ಅರ್ಥೈಸಿ ನುಡಿಯುತ್ತಿಹರು. ಅದೆಂತೆಂದರೆ ಬಹುಜನರು ಹೆಣ್ಣಿನ ದೆಸೆಯಿಂದ ಕೆಟ್ಟರು, ಕೆಲವರು ಹೊನ್ನಿನ ದೆಸೆಯಿಂದ ಕೆಟ್ಟರು, ಅನಂತರು ಮಣ್ಣಿನ ದೆಸೆಯಿಂದ ಕೆಟ್ಟರು ಎಂದು ನೀತಿಯನ್ನು ಹೇಳುತ್ತಾರೆ. ಈ ಮಾತು ಸತ್ಯವು. ಇದರ ಅರ್ಥವೂ ಬೇರೆ ಇದೆ. ಹೇಗೆಂದರೆ ಪರರ ಹೆಣ್ಣನ್ನು ಬಯಸಿ ಅದರ ಉದ್ದೇಶವಾಗಿ ತಾನು ಕೈಯನ್ನು ಹಾಕಿದರೆ ತನ್ನ ಅರ್ಥ ಪ್ರಾಣಾಭಿಮಾನಾದಿಗಳು ನಾಶವಾಗುವುದುಂಟು. ಲಂಕಾಧೀಶನಾದ ರಾವಣನು ಜಾನಕಿಯಿಂದ ಭಂಗವಾದನು, ಕೀಚಕನು ದ್ರೌಪದಿಯಿಂದ ನಾಶವಾದನು, ವಾಲಿಯು ತಾರೆಯಿಂದ ಕೆಟ್ಟನು. ಇನ್ನೂ ಕೆಲವರು ಆ ಕಾಲದಿಂದ ಇವತ್ತಿನವರೆಗೂ ಪರರ ಹೆಣ್ಣನ್ನು ಆಶಿಸಿ ಅದರಿಂದ ತನ್ನ ಅರ್ಥ ಪ್ರಾಣಾಭಿಮಾನಗಳನ್ನು ಕಳೆದುಕೊಂಡು ಅಪಕೀರ್ತಿಪರರಾಗಿ ಕೆಟ್ಟು ಹೋದರು. ಇದಲ್ಲದೆ ಪರರ ಭೂಮಿಯನ್ನು ಇಚ್ಛಿಸಿ ಅನಂತ ಜನರು ಕೆಟ್ಟದ್ದುಂಟು, ಪಾಂಡವರ ಭೂಮಿಯನ್ನು ಸೆಳೆದುಕೊಳ್ಳಬೇಕೆಂದು ಯೋಚಿಸಿ ದುರ್ಯೋಧನನು ಕೆಟ್ಟು ತನ್ನ ವಂಶ ಸಹಿತ ನಿರ್ಮೂಲನಾದನು. ಇದಲ್ಲದೆ ಈ ಭೂಮಿಯನ್ನು ಆಳಿದಂಥ ಎಷ್ಟೋ ರಾಜರುಗಳು ಮತ್ತು ಬಹು ಜನರುಗಳು ಅಂದಿನಿಂದ ಇವತ್ತಿನವರೆಗೂ ಕೆಟ್ಟು ಹೋದದನ್ನು ಸರ್ವರೂ ಕೇಳುತ್ತಿರುವರು. ಇದರಲ್ಲಿ ಪರರ ಭೂಮಿಯನ್ನು ಬಯಸಿದವರು ಕೆಟ್ಟರೆ ಹೊರತು ತಮ್ಮ ಸ್ವಂತ ಭೂಮಿಯನ್ನು ನೆಟ್ಟಗೆ ತಿದ್ದಿಕೊಳ್ಳಬೇಕೆಂದು ಪೂರ್ಣಾಪೇಕ್ಷಿತರಾಗಿ ಭೂಮಿಯನ್ನು ಹಸನು ಮಾಡಿದ ಜನರು ಭೂಮಿಯಿಂದ ಎಂದೂ ಕೆಡಲಿಲ್ಲವು. ಪರರ ದ್ರವ್ಯವನ್ನು ಕಸಿದುಕೊಳ್ಳಬೇಕೆಂದು ದುರಾಲೋಚನೆಯಿಂದ ಅದಕ್ಕೆ ಕೈ ಹಾಕಿದಲ್ಲಿ ಕೆಟ್ಟು ಹೋಗುವುದು ನಿಶ್ಚಯವೇ ಸರಿ. ಹೇಗೆಂದರೆ ಜಮದಗ್ನಿಯಲ್ಲಿ ಇರುವ ಕಾಮಧೇನುವನ್ನು ಬಲಾತ್ಕಾರದಿಂದ ತೆಗೆದುಕೊಳ್ಳಬೇಕೆಂದು ಯತ್ನಿಸಿದ ಕಾರ್ತವೀರ್ಯ ಮಹಾರಾಜನು ಪರಶುರಾಮನ ಕರದಶಸ್ತ್ರಕ್ಕೆ ಈಡಾಗಿ ತಾನು ಮತ್ತು ತನ್ನ ವಂಶಸ್ಥರು ಇದಲ್ಲದೆ ತನ್ನ ಸಮಸ್ತ ಕ್ಷತ್ರಿಯ ಕುಲ ಸಹಿತ ನಿರ್ಮೂಲನಾದನು. ಪರದ್ರವ್ಯಾಪಹಾರದಿಂದ ಕೆಟ್ಟು ಹೋದ ಪ್ರಸಿದ್ಧರ ಇತಿಹಾಸಗಳು ಅನಂತ ಉಂಟು. ಆದರೆ ತನ್ನ ಸ್ವಂತ ಸ್ತ್ರೀಯರನ್ನು ಪಾಲನೆ ಮಾಡುವಲ್ಲಿ, ಸ್ವಂತ ದ್ರವ್ಯವನ್ನು ರಕ್ಷಿಸುವಲ್ಲಿ, ಸ್ವಂತ ಭೂಮಿಯನ್ನು ತಿದ್ದಿಕೊಂಡು ಕಿರ್ದಿ ಮಾಡಿ ಬಿತ್ತಿ ಬೆಳೆಯುವಲ್ಲಿ ಯಾರು ಕೆಟ್ಟರೆಂಬುದನ್ನು ನೀವು ಯಾರಾದರೂ ಬಲ್ಲಿರೆ ಹೇಳಿರಿ. ಅದು ಕಾರಣ ಭೂಮಿಯ ವಿಷಯದಲ್ಲಿ ಯುಕ್ತಿಯಿಂದ ದ್ರವ್ಯ ಖರ್ಚು ಮಾಡಿ ಸಕಲ ಪದಾರ್ಥಗಳನ್ನು ಬಿತ್ತಿ ಬೆಳೆ ಮಾಡಿಕೊಳ್ಳುವುದರಿಂದ ಯಾರೂ ಕೆಡುವುದಿಲ್ಲವೆಂಬುದನ್ನು ನಿಶ್ಚಯವಾಗಿ ತಿಳಿದುಕೊಳ್ಳಬೇಕು. ಲಕ್ಷ್ಮಿಯ ಜನನಿ ಹಾಗೂ ಆಕೆಯ ಜಠರವಾಗಿ ಇರುವ ಭೂಮಿಯ ವಿಷಯದಲ್ಲಿ ಖರ್ಚು ಮಾಡಿದ ದ್ರವ್ಯವು ಎಂದಿಗೂ ಕಡಿಮೆಯಾಗಲಾರದು, ದಿನದಿನಕ್ಕೆ ಅಭಿವೃದ್ಧಿಯಾಗಿ ಬೆಳೆಯುತ್ತಲೇ ಇರುವುದು. ಸಾಲವನ್ನಾದರೂ ಮಾಡಿ ಭೂಮಿಯ ನಟ್ಟನ್ನು ಕಡಿಸಬೇಕು, ಬಲವಾದ ಎತ್ತುಗಳನ್ನು ಸಾಮಾನುಗಳನ್ನು ಸಿದ್ಧ ಮಾಡಿಕೊಳ್ಳಬೇಕು. ಹಾಗೂ ಅತ್ಯಂತ ಬಡವನಿದ್ದು ಅಂಥವನಿಗೆ ಸಾಲವನ್ನು ಯಾರೂ ಕೊಡದ ಹಾಗಿದ್ದರೆ ತಾನೊಬ್ಬನೆಯಾದರೂ ನಿತ್ಯದಲ್ಲಿಯೂ ಒಂದು ಗುದ್ದಲಿಯನ್ನು ತೆಗೆದುಕೊಂಡು ಒಂದು ವರ್ಷ ಎರಡು ವರ್ಷ ಪರ್ಯಂತರದಲ್ಲಿಯಾದರೂ ಕಷ್ಟಪಟ್ಟು ನಟ್ಟು ಕಡಿದು ಹೊಲವನ್ನು ಹಸನು ಮಾಡಿಕೊಳ್ಳಬೇಕು. ಆ ಮನುಷ್ಯನಿಗೆ ಮೊದಲು ಬಹಳ ಶ್ರಮವಾಗಿ ಇದು ಕಾಣಿಸುವುದು. ಸ್ವಲ್ಪ ದಿವಸ ಕಷ್ಟಪಟ್ಟಾದರೂ ಅನಂತ ದಿವಸದವರೆಗೆ ಸುಖವನ್ನು ಅನುಭವಿಸುವನು. ಅದರಿಂದ ಭೂಮಿಯ ವಿಷಯದಲ್ಲಿ ಚೆನ್ನಾಗಿ ಕಷ್ಟಪಡಬೇಕು. ಮನುಷ್ಯರುಗಳು ಮೈಗಳ್ಳರಾಗಿ ದರಿದ್ರರಾಗಬಾರದು. ಮೈಗಳ್ಳನನ್ನು ಯಾರೂ ಸೇರುವುದಿಲ್ಲ, ಅವನು ಎಂದಿಗೂ ಧನ ಸಂಪನ್ನನಾಗಲಾರನು. ಇದಲ್ಲದೆ ಈ ಪ್ರಕರಣದಲ್ಲಿ ಹೇಳುವುದೇನೆಂದರೆ ಹೊಲದಲ್ಲಿ ನಟ್ಟು ಮುಂತಾದ ಮಲಿನವಿರಬಾರದೆಂಬುದೇ ಮುಖ್ಯ ತಾತ್ಪರ್ಯವು. ಮನುಷ್ಯರುಗಳಿಗೆ ಸಮಸ್ತ ನಖರೋಮಗಳನ್ನು ತೆಗೆಸತಕ್ಕ ಸ್ಥಾನಗಳಲ್ಲಿ ಕ್ಷೌರಿಕರಿಂದ ತೆಗೆಸಿದ ದೇಹದ ಹೊಲಸು ಹೋಗಿ ಹೇಗೆ ಸೌಖ್ಯವಾಗುತ್ತದೆಯೋ ಹಾಗೆ ಭೂಮಿಯನ್ನು ನಿರ್ಮಲ ಮಾಡಿದರೆ ಬೆಳೆಗೆ ಸೌಖ್ಯವಾಗಿ ಪೈರು ವೃದ್ಧಿಯಾಗುವುದು. ಯಾರಾದರೂ ಹೊಲವನ್ನು ನೋಡಿದಾಗಲೇ ನಿರ್ಮಲ ಮಣ್ಣೇ ಕಾಣುವ ಹಾಗೆ ಮಾಡಬೇಕಲ್ಲದೆ ಕಸ, ಕರಿಕೆ, ಗಿಡಗಂಟೆ, ಕಲ್ಲು, ಮುಳ್ಳು ಮೊದಲಾದ ಪದಾರ್ಥಗಳಿಂದ ತುಂಬಿ ಮಲಿನವಾಗಿ ಕಾಣಿಸಬಾರದು. ತನ್ನ ಶರೀರವು ಮತ್ತು ಮೈಮೇಲಿನ ವಸ್ತ್ರವು ನಿರ್ಮಲವಾಗಿದ್ದರೆ ತನ್ನ ದೇಹಕ್ಕೂ ಮನಸ್ಸಿಗೂ ಸೌಖ್ಯ ಉಂಟಾಗುತ್ತದೆ, ನೋಡುವವರ ದೃಷ್ಟಿಗೆ ಆನಂದವಾಗುತ್ತದೆ. ಇದಲ್ಲದೆ ತನ್ನ ಶರೀರಕ್ಕೆ ಆರೋಗ್ಯ ಉಂಟಾಗುತ್ತದೆ. ಇದರಂತೆ ಭೂಮಿಗಾದರೂ ನಿರ್ಮಲತನವು ಅವಶ್ಯಕವಾದದ್ದು. ಈ ಭೂಮಿಯು ತನ್ನನ್ನು ನಿರ್ಮಲ ಮಾಡಿದವನನ್ನು ಸುಖಪಡಿಸದೆ ಇರಲಾರದು. ನಟ್ಟು ಕಡಿಸಿ ಹೊಲವನ್ನು ಹಸನು ಮಾಡುವ ವಿಷಯದಲ್ಲಿ ರೈತ ಜನರು ಹಿಂಜರಿಯಲಾಗದು. ಅನೇಕ ಪ್ರಕಾರದ ಶ್ರಮವು ತನಗೆ ಆದಾಗ್ಯೂ ನಟ್ಟು ಕಡಿದ ಹೊಲವನ್ನು ಕಿರಿದಿ ಮಾಡದೆ ಇರಲಾಗದೆಂಬುದರ ವಿಷಯದಲ್ಲಿ ಬುದ್ಧಿಶಾಲಿಯಾದ ಒಬ್ಬ ಕೃಷಿಕನ ಇತಿಹಾಸವನ್ನು ಇಲ್ಲಿ ಹೇಳುತ್ತೇನೆ. ಕೃಷಿಕರಲ್ಲಿ ಒಬ್ಬ ಜಾಣ ಗೃಹಸ್ಥನು ರೋಗದಿಂದ ಇದ್ದು ತಾನು ಮರಣ ಹೊಂದುವ ಸಮಯದಲ್ಲಿ ತನ್ನ ಮಕ್ಕಳುಗಳಿಗೆ ಭೂಮಿಯ ಮರೆಯಲ್ಲಿ ದ್ರವ್ಯವು ಸಿಕ್ಕಬೇಕೆಂದು ಒಂದು ಯುಕ್ತಿಯನ್ನು ಯೋಚಿಸಿ ತನ್ನ ನಾಲ್ಕು ಮಂದಿ ಮಕ್ಕಳನ್ನು ಸಮೀಪಕ್ಕೆ ಕರೆದು ಹೇಳಿದ್ದೇನೆಂದರೆ, ತಾನು ಗಳಿಸಿ ಇಟ್ಟುಕೊಂಡಿರುವಂತಹ ದ್ರವ್ಯವನ್ನು ಒಂದು ಕೊಡದಲ್ಲಿ ತುಂಬಿ ನನ್ನ ಹೊಲದಲ್ಲಿ ಒಂದು ಮೊಳದ ಕೆಳಗೆ ಹೂಳಿದ್ದೇನೆ. ಆದರೆ ಆ ಹೊಲವನ್ನು ಎರಡನೆಯವರ ವಶಕ್ಕೆ ಕೊಡಬೇಡಿರಿ. ನೀವು ನಾಲ್ವರೂ ಏಕಸ್ಥರಾಗಿದ್ದು ಎರಡನೆಯವರಿಗೆ ಕಾಣಗೊಡದ ಹಾಗೆ ಆ ದ್ರವ್ಯವನ್ನು ಅಗಿದು ತೆಗೆದುಕೊಂಡು ಚೆನ್ನಾಗಿ ಸೌಖ್ಯ ಪಡೆಯಿರಿ ಎಂದು ಹೇಳಿ ಮರಣವನ್ನೈದಿದನು. ಕೆಲವು ದಿವಸದ ಮೇಲೆ ಆ ಮಕ್ಕಳು ಅಂದದ್ದು, ನಮ್ಮ ತಂದೆಯು ಹೊಲದಲ್ಲಿ ದ್ರವ್ಯವನ್ನು ಮಡಗಿದ್ದೇನೆಂದು ಹೇಳಿರುವನು, ಆದರೆ ಇಂಥ ಸ್ಥಳದಲ್ಲಿ ಅದೇ ಎಂದು ಗುರುತು ತಿಳುಹಿಸಲಿಲ್ಲ. ನಾವು ನಾಲ್ವರು ಕೂಡಿ ಹೊಲದ ನಾಲ್ಕೂ ಮೂಲೆಯನ್ನು ಶೋಧಿಸಿ ಆಗಿದರೆ ದ್ರವ್ಯವು ಸಿಕ್ಕುವುದೆಂದು ಯೋಚಿಸಿ, ದ್ರವ್ಯಾಪೇಕ್ಷೆಗೆ ಒಂದು ಗೇಣು ಸ್ಥಳ ಬಿಡದಂತೆ ಒಂದು ಮೊಳಕ್ಕಿಂತಲೂ ಹೆಚ್ಚು ತಗ್ಗಿಸಿ ಸ್ವಲ್ಪಾದರೂ ಬಿಡದ ಹಾಗೆ ಯಾವತ್ತು ಹೊಲವನ್ನು ಬಹು ಶ್ರಮದಿಂದ ಅಗಿದರು. ಆದರೆ ಅವರಿಗೆ ದ್ರವ್ಯವೇನೂ ಸಿಕ್ಕಲಿಲ್ಲ. ಹೊಲವು ಮಾತ್ರ ಹಸನಾಗಿ ಹೊಸ ಮಣ್ಣಾದುದರಿಂದ ಹೊಲವು ಹಸಿಯಾದ ಸಮಯವನ್ನು ನೋಡಿ ಆಯಾಯ ಭೂಮಿಯ ತಾರತಮ್ಯವರಿತು ಬೀಜವನ್ನು ಬಿತ್ತಿಬಿಟ್ಟರು. ಆದರೆ ಅದೇ ವರ್ಷದ ಬೆಳೆಯು ಸರ್ವೋತ್ಕೃಷ್ಟವಾದುದರಿಂದ ತಂದೆಯು ಹೇಳಿದ ಪ್ರಕಾರ ಒಂದು ಕೊಡದ ತುಂಬ ದ್ರವ್ಯವು ಪ್ರಸ್ತಾಪಿಸಿತು. ಮುಂದೆ ಅವರಿಗೆ ಭೂಮಿಯ ವ್ಯವಸಾಯವು ಅತ್ಯಂತ ರುಚಿಕರವಾಗಿ ದಿನ ದಿನಕ್ಕೆ ಹೆಚ್ಚು ಮೆಹನತ್ತು ಮಾಡಿ ಬಹಳ ದ್ರವ್ಯವನ್ನು ಪಡೆದು ಧನಧಾನ್ಯ ಸಂಪನ್ನರಾಗಿ ತಮ್ಮ ಕುಟುಂಬ ಸಹಿತ ಸುಖದಿಂದಿದ್ದರು. ಇದರ ತಾತ್ಪರ್ಯವು, ಯಾವನಾದರೂ ಕೃಷಿಕನಾದವನು ತನ್ನ ಶರೀರದ ಶ್ರಮವನ್ನು ನೋಡದೆ ಕಾಯಶಕ್ತಿಯಿಂದ ಕಷ್ಟಪಟ್ಟು ಭೂಮಿಯನ್ನು ಹಸನು ಮಾಡಿಕೊಳ್ಳಬೇಕು. ಯಾತಕ್ಕೆಂದರೆ ಆಳಾಗಿ ಮಾಡಿದವನು ಅರಸಾಗಿ ಉಂಡಾನು ಎಂಬ ಗಾದೆಯುಂಟು. ಗಾದೆಯ ವಾಕ್ಯವು ವೇದವಾಕ್ಯದಂತೆ ಸರ್ವರಿಗೂ ನೀತಿಯನ್ನು ಹೇಳುವ ವಿಷಯದಲ್ಲಿ ಹಿತಕರವಾದದ್ದು ಮತ್ತು ಗಾದೆಯ ಮತ್ತು ಹಾದಿಯ ತೋರಿಸುವುದಾದ ಕಾರಣ ಯಾರದಾದರೂ ಗಾದೆ ಎಂದರೆ ಆ ಮಾತುಗಳನ್ನು ಅಲಕ್ಷ್ಯ ಮಾಡಬಾರದು. ವೇದಕ್ಕೆ ಮೊದಲು ಗಾದೆ ಎಂಬರು. ಆದರೆ ಇದರಲ್ಲಿ ಮುಖ್ಯವಾಗಿ ಯಾರಾದರೂ ಹೊಲವನ್ನು ಹಸನು ಮಾಡಿಕೊಂಡಿರುವುದೇ ಕೃಷಿಕರಾದ ರೈತ ಜನರಿಗೆ ಮುಖ್ಯ ಧರ್ಮವಾಗಿದೆ. ಹೊಲದಲ್ಲಿ ಕರಿಕೆ ಕಣಿಗೆಯು ದೃಷ್ಟಿಗೆ ಬಿದ್ದರೆ ಆ ಕ್ಷಣವೇ ಅದನ್ನು ಅಗಿದು ತೆಗೆಯಬೇಕು. ಹಸನಾದ ಹೊಲದಲ್ಲಿ ಅಕಲ್ಪಿತವಾಗಿ ಒಂದೇ ಕರಿಕೆಯ ನಾಟಿಕೆಯು ಕಾಣಬಂದರೆ ಅದನ್ನು ಅಲಕ್ಷ್ಯ ಮಾಡಿ ಬಿಡಲಾಗದು. ಒಂದು ಪಕ್ಷಕ್ಕೆ ಅಲಕ್ಷ್ಯ ಮಾಡಿದರೆ ಆ ಒಂದೇ ನಾಟಿಕೆಯು ಒಂದು ವರ್ಷದಲ್ಲಿ ಗಂಟು ಗಂಟೆಗೆ ಬೇರು ಬಿಟ್ಟು ವಿಸ್ತಾರವಾಗಿ ಹಬ್ಬುತ್ತಾ ಒಂದು ಚಚ್ಚೌಕು ಗಜದ ಪ್ರಮಾಣ ಭೂಮಿಯನ್ನು ಬೇರಿನಿಂದ ತೊಪ್ಪಲದಿಂದ ಮುಚ್ಚಿಕೊಂಡು ಆಚ್ಛಾದಿಸಿ ಆ ಭೂಮಿಯಲ್ಲಿ ಯಾವ ಬೆಳೆಯೂ ಆಗದ ಹಾಗೆ ಕೆಡಿಸಿಬಿಡುವುದು. ಅದು ಎರಡನೇ ವರ್ಷಕ್ಕೆ ಸುತ್ತಲೂ ಹಬ್ಬಿ ಬೆಳೆಯುತ್ತಾ ಹೆಚ್ಚು ಹೆಚ್ಚಾಗುತ್ತಾ ಹೋಗುವುದು ಮತ್ತು ಕೆಲವು ವರ್ಷ ಹೀಗೆ ಬಿಟ್ಟರೆ ಹೊಲವನ್ನು ತುಂಬಿಕೊಳ್ಳುವುದು. ಸಣ್ಣನಾದ ಒಂದೇ ನಾಟಿಕೆಯನ್ನು ಕಂಡಾಗಲೇ ಅದನ್ನು ಅಗಿದು ತೆಗೆಯಲು ಒಂದೇ ಕ್ಷಣ ಹೊತ್ತು ಬೇಕಾಗುವುದು. ಅಂಥ ನಾಟಿಕೆಯನ್ನು ಒಂದು ವರ್ಷ ಬಿಟ್ಟರೆ ಒಬ್ಬ ಮನುಷ್ಯನಿಗೆ ಎಷ್ಟೋ ಶ್ರಮ ಪಡುವಂತೆ ಮಾಡುವುದು. ಎರಡನೇ ವರ್ಷ 10 ಆಳುಗಳನ್ನು ದಣಿಸುವುದು, ಮೂರನೇ ವರ್ಷಕ್ಕೆ 100 ಆಳುಗಳಿಗೆ ಶ್ರಮ ಕೊಡುವುದು. ಮುಂದೆ 10-12 ವರ್ಷದವರೆಗೂ ಬೆಳೆಯ ಬಿಟ್ಟರೆ ಯಾವತ್ತೂ ಹೊಲವನ್ನು ಕೆಡಿಸಿ ಬಹಳ ದ್ರವ್ಯವನ್ನು ಖರ್ಚು ಮಾಡಿಸದೆ ಎತ್ತುಗಳನ್ನೂ ಮನುಷ್ಯರನ್ನೂ ಶ್ರಮಪಡಿಸದೆ ಹೋಗಲಾರದು. ಅದು ಕಾರಣ ಕೃಷಿಕರಾದವರು ಹೊಲಕ್ಕೆ ಹೋಗಬೇಕಾದರೆ ತಮ್ಮ ಕೈಯಲ್ಲಿ ಗುದ್ದಲಿಯನ್ನಾಗಲಿ ಬೆಳಗರಿನಾಗಲಿ ಕೊಡಲಿಯನ್ನಾಗಲಿ ಕುರಿಪೆಯನ್ನಾಗಲಿ ಹಿಡಿದುಕೊಂಡು ಹೋಗಬೇಕಲ್ಲದೆ ಹಾಗೆ ಹೋಗಲಾಗದು. ಯಾತಕ್ಕೆಂದರೆ ತಾನೂ ಹೊಲದಲ್ಲಿ ತಿರುಗಾಡುವಾಗೆ ಒಂದು ಕರಿಕೆ ಅಥವಾ ಕಣಿಗೆಯ ನಾಟಿಕೆಯನ್ನಾಗಲಿ ತಾನು ಕಂಡಾಗಲೇ ತನ್ನ ಬಳಿಯಲ್ಲಿ ಇರುವ ಗುದ್ದಲಿಯಿಂದ ಅಗಿದು ತೆಗೆಯುತ್ತಾನೆ. ಮತ್ತು ಸಣ್ಣ ಸಣ್ಣ ಕಂಟಿ ಮುಳ್ಳು ಗಿಡಗಳು ನಾಟಿದ್ದರೆ ಕೊಡಲಿ ಬೆಳಗಗಳಿಂದ ಆಯಾಯ ಅನುವರಿತು ನೋಡಿ ಕಡಿದು ಹಾಕುವನು. ಈ ಪ್ರಕಾರ ಆಗಿಂದಾಗಲೇ ತೆಗೆದು ಹಾಕುತ್ತಾ ಹೋದರೆ ಸುಲಭದಿಂದ ಹೋಗುವುದು. ಯಥಾಪ್ರಕಾರವಾಗಿ ಹಸನಾದ ಹೊಲವನ್ನು ಮೈಮರೆತು ಕೆಡಿಸಿಕೊಳ್ಳಬಾರದು. ಕರಿಕೆ ಮುಂತಾದ ನಟ್ಟು ಕಳೆದು ಹಸನಾದ ಭೂಮಿಯು ದುರ್ಗುಣಾದಿ ಮಲಿನಗಳಿಲ್ಲದೆ ನಿರ್ಮಲ ಮನಸ್ಸುಳ್ಳ ದೇಹದಂತೆ ಸದಾಕಾಲದಲ್ಲಿ ಉತ್ತರೋತ್ತರ ಸೌಖ್ಯವನ್ನು ಮಾನವನ್ನು ಧನ ಸಂಪತ್ತನ್ನು ಕೊಡುತ್ತಿಹದೆಂದು ಸಂಶಯವಿಲ್ಲದೇ ನಂಬಬೇಕು. ಬೇಕಾಗಿಲ್ಲ ನಮ್ಮಲ್ಲಿ ಐ ಇದುವರೆಗೆ ಕೃಷಿ ಋಷಿ ಶ್ರೀ ನಾಗಭೂಷಣ ಘನಮಠ ಶಿವಯೋಗಿಗಳು ರಚಿಸಿದ ಕನ್ನಡದ ಪ್ರಪ್ರಥಮ ಕೃಷಿ ಜ್ಞಾನ ಗ್ರಂಥ ಕೃಷಿ ಜ್ಞಾನ ಪ್ರದೀಪಿಕೆಯ ಸರಣಿ ಓದು ಘನ ಕೃಷಿ ಕೇಳಿದಿರಿ. ಸಂಕಲನ ಗೋವಿಂದ ರಾವ್ ಎನ್ ರಾಥೋಡ್, ನಿರೂಪಣೆ ಹಾಗೂ ನಿರ್ಮಾಣ ಸೋಮಶೇಖರ್ ಎಸ್ ರೊಳಿ. ಆಕಾಶವಾಣಿ ಕಲಬುರಗಿ ಕೇಂದ್ರದಲ್ಲಿ ಸಿದ್ಧಪಡಿಸಿದ ಈ ಕಾರ್ಯಕ್ರಮ ವಿಜಯಪುರ ಹಾಗೂ ರಾಯಚೂರು ಕೇಂದ್ರಗಳಿಂದಲೂ ಪ್ರಸಾರವಾಗುತ್ತಿದೆ. ಇನ್ನು ಮುಂದೆ ಕೇಳಿ ಗ್ರಾಮೀಣ ಕುಟುಂಬದವರಿಗೆ ಸಲಹೆಗಳು. ಶೋಭಕ್ಕ, ಶೋಭಕ್ಕ ಬಾರ್ ಪರಾಜಣ. ಏನ್ ನಡೆಸಿವ? ಏನಿಲ್ಲಪ್ಪ, ಖಾಲಿ ಇದ್ದೆ, ಒಂದ್ ಸ್ವಲ್ಪ ಮನೆ ಕೆಲಸಗಳು ನಡೆದ ನೋಡ. ಏನು ಪುಸ್ತಕ ಇಟ್ಟಂಗ್ ಕಾಣಿಸ್ತದ, ಪುಸ್ತಕ ಓದಕ್ ಶುರು ಮಾಡ. ಏನಾರ ಒಂಚೂರು ಮಾಡ್ಬೇಕಲ್ಲ ಹೊತ್ತ ಹೋಗೋ ಸಲುವಾಗಿ. ಹಾ ನೋಡು, ಈ ಪುಸ್ತಕ ಏನಲ್ಲ ಬಾರಿ ಒಳ್ಳೆ ದೋಸ್ತ್ ಅಂತ ಹೇಳ. ಖರೇನೆ. ಆಮೇಲೆ ಉಳು ದೋಸ್ತರಾದ್ರೆ ಯಾವಾಗ ಜಗಳ ಆಡ್ಬೋದವ. ಹೌದೌದು, ಈ ಪುಸ್ತಕ ಜಗಳ ಆಡುದಿಲ್ಲ. ಜಗಳ ಆಡಂಗಿಲ್ಲ, ಆಮೇಲೆ ತಿಳುವಳಿಕೆ ಜಾಸ್ತಿ ಬರ್ತದಪ್ಪ. ಹೌದಿಲ್ಲ ಅಂದ್ರೆ ಅವ್ ಎಷ್ಟು ಸಲ ಓದ್ತಿ ನೋಡು, ಅಷ್ಟು ಜ್ಞಾನ ನಮಗ ಜ್ಞಾನ ಸಿಗ್ತದ, ಶಾಂತಿ ಸಿಗ್ತದ, ಮನಸ್ಸಿಗೆ ನೆಮ್ಮದಿ ಅನಿಸ್ತದ, ಇನ್ನೊಬ್ರ ಜೋಡಿ ಕಿರಿಕಿರಿ ಆಗಂಗಿಲ್ಲ. ಆಮೇಲೆ ಹೆಂಗ್ ನಾವು ಇನ್ನೊಬ್ರ ಜೊತೆ ಬದುಕಬೇಕು, ಸಮಾಜವನ್ನ ಹೆಂಗ್ ಎದುರಿಸಬೇಕು, ಸಾಕಷ್ಟು ಪುಸ್ತಕಗಳು ಸಿಗ್ತವೆ. ಎಲ್ಲ ತಿಳುವಳಿಕೆನೂ ಇರ್ತದ, ಸಮಸ್ಯೆಗೆ ಪರಿಹಾರನೂ ಸಿಗ್ತದಪ್ಪ ಅದ್ರ ಎಲ್ಲ ಇರ್ತದೆ. ಆದ್ರೆ ಶೋಭಕ್ಕ, ನಾ ಯಾಕೆ ವಿಷಯ ತೆಗೆದೆ ಅಂತಂದ್ರೆ, ನಿನ್ ಪುಸ್ತಕ ನೋಡಿ ನಂಗೆ ಅನಿಸ್ತು ಏನಂತ, ಇಕಡಿ ಇಕಡಿ ಈ ಯಂಗ್ ಜನರೇಷನ್ ಅಲ್ಲ, ಈ ಓದೋ ಹವ್ಯಾಸ ಕಡಿಮೆ ಆಗಿದೆ. ಹೌದು, ಯಂಗ್ ಜನರೇಷನ್ ಅಂತ ಯಾಕಂತೀಯಪ್ಪ, ನಮ್ಮಂತವ್ರನ್ನು ಸ್ವಲ್ಪ ಓದೋದೇ ಕಮ್ಮಿ ಆಗಿದೆ. ಮೊದ್ಲೆ ನಾವು ಕಾಲೇಜ್ನಾಗ ಇದ್ದಾಗ ಮ್ಯಾಗಝಿನ್ಗಳು ಬರ್ತಿದ್ವಲ್ಲ, ವಾರಕ್ಕೊಮ್ಮೆ, 15 ದಿನಕ್ಕೊಮ್ಮೆ ಬರುವಂತಾವು, ತಿಂಗಳಿಗೊಮ್ಮೆ ಬರುವಂತಾವು, ಯಾವಾಗ ಬರ್ತಾವ ಅಂತ ಹೇಳಿ ಕಾಯ್ಕೊಂಡು ಕೊಡ್ತಿದ್ವಿ ನಾವು ಮ್ಯಾಗಝಿನ್ ಓದೋ ಸಲುವಾಗಿ. ನಾವು ಹಂಗ ಮಾಡ್ತೀವಿ. ಹೌದಿಲ್ಲ, ಈಗೆಲ್ಲದ ಅವೇ ಓದಂಗಿಲ್ಲ. ನಾನಂತೀನಿ ಈ ಕಾಲೇಜ್ಗ ಸಾಲಿಗೇನು ಪುಸ್ತಕ ಇರ್ತಾವ ನೋಡ್ ಸಿಲೆಬಸ್. ಹೌದು, ಆ ಪುಸ್ತಕ ಓದೋದ ಅಲ್ಲ, ಬೇರೆ ಪುಸ್ತಕಗಳೇ ಓದ. ಯಾಕಂತಂದ್ರ ಇವು ನಾವು ಓದ್ಲಿಕ್ ಕಲ್ತೀವಿ ಅಂತಂದ್ರೆ ಸಾಕಷ್ಟು ನಮ್ಗೆ ಏನಾಗ್ತಾವ ಒಂದು ವಿಷಯ ಸಿಗ್ತದೆ. ಖರೇನೆ, ನೀ ಹೇಳಿದಂಗೆ. ಹೌದೌದು, ಈ ಧಾರಾವಾಹಿಗಳು ಅಂತ ಹೇಳಿ ಬರ್ತಾವ ನೋಡು ಮ್ಯಾಗಝಿನ್ ಒಳಗೆ. ಹೌದು, ಅವುಗಳ ಓದ್ಲಿಕ್ಕೆ ಬಹಳ ಖುಷಿ ಇರ್ತಿತ್ತಪ್ಪ ನಮ್ಗೆ. ಮನೆಗೆ ಇಬ್ರು ಮೂರು ಮಂದಿ ಓದೋರ್ ಆಗ್ತಿತ್ತು, ಜಗಳ ಮಾಡ್ಕೊಳ್ಳೋದು, ಫಸ್ಟ್ ನಾ ಓದ್ಬೇಕು ಅಂತ ಹೇಳಿ. ಹೌದು, ಎಲ್ಲರೂ ಕೂಡ ಓದೋದಲ್ಲ, ಅದನ್ನ ಅವರವರೇ ಓದ್ಬೇಕು, ಅವರವರೇ ಅನುಭವಿಸಬೇಕು ಅದನ್ನ. ಯಾಕಂದ್ರೆ ನಾ ಭಾಸರ ನೋಡಿ ಶೋಭಕ್ಕ, ಟೆನ್ಷನ್ ಆದಾಗ, ಏನೋ ಮನಸ್ಸಿಗೆ ಬ್ಯಾಸರ ಆದಾಗ, ಒಂದ್ ಯಾವ್ದೋ ನಮಗ್ ಹಿಡಿಸಿರುವಂತ ಪುಸ್ತಕ ನಾವು ಓದಿದ್ವಿ ಅಂತಂದ್ರೆ ಅದ್ರ ಖುಷಿನೇ ಬೇರೆ ನೋಡ. ಹೌದು ಹೌದು ಹೌದು, ಬಹಳ ಖುಷಿ ಅನಿಸ್ತದ. ಅಷ್ಟೇ ಅಲ್ಲ ರಾಜಣ್ಣ, ಪುಸ್ತಕ ಓದೋದು ಒಂದೇ ಅಲ್ಲ, ಈ ಸಂಗೀತನು ಇರ್ತದ ನೋಡು, ಸಂಗೀತನು ಮನಸ್ಸಿಗೆ ಬಹಳ ನೆಮ್ಮದಿ ಕೊಡ್ತದ. ನಮ್ಮ ಮನಸ್ಸು ಬ್ಯಾಸರಾದಾಗ ಆ ಕಡೆ ಕಡೆ ಏನೇನೋ ಚಿಂತೆಗಳ ಸುರ ಆಗಿರ್ತಾವ, ಅದನ್ನ ಮರಿಬೇಕು ಅಂದ್ರೆ ಸಂಗೀತ ಕೇಳ್ಬೇಕು ನೋಡು. ನೀ ಯಾವುದೇ ಸಂಗೀತ, ಹೌದು ಯಾವುದೇ ಸಂಗೀತ ಕೇಳಿ, ಕರ್ನಾಟಕರೇ ಕೇಳು, ಸುಗಮ ಸಂಗೀತರೇ ಕೇಳು, ಹಿಂದೂಸ್ತಾನಿ ಕೇಳು, ಯಾವ್ದು ಇನ್ಸ್ಟ್ರೂಮೆಂಟ್ ಅಲ್ಲಿ ಕೇಳಿ ನೀನು, ನಮಗೆ ಯಾವ್ದು ಹಿಡಿಸ್ತದ ಅದನ್ನ ಕೇಳ್ಬೇಕು ಅಂದ್ರೆ ಜೋರ್ ಹಾಕಿ ಕೇಳೋದಲ್ಲ, ಸಣ್ಣಗೆ ಕೂತ್ಕೊಂಡು ಕೇಳಬೇಕು. ಆಕಾಶವಾಣಿಯವರು ಆ್ಯಪ್ ಮಾಡಿರಲ್ವ, ಅದಂತೂ ನ್ಯೂಸ್ ಆನೇರು. ಹೌದು, ಅದು ಏನು ಸಿಗ್ಲಿಲ್ಲ ಅಂದ್ರೆ ಅದನ್ನ ಹಾಕೊಂಡ್ಬಿಟ್ರಂತೂ ಮುಗ್ದಾವ ಆ ಕಡೆ. ಹೌದಿಲ್ಲ, ಅದ್ ಹಾಕೊಂಡ್ಬಿಟ್ರ ಈ ಸಂಗೀತ ಕೇಳಿದ್ರೆ ಏನಾಗ್ತದಂದ್ರೆ ನಮ್ಮ ಮಿದುಳು ಏನಿರ್ತಲ್ಲ, ನಮ್ ವಿಚಾರಗಳಂತ ಶಕ್ತಿ ಅದ್ ಲೆವೆಲ್ಗೆ ಬರ್ತದೆ. ಹೌದೌದು, ಯಾಕಂದ್ರೆ ಸಂಸಾರದಾಗ ಏನೇನೋ ಹೆಚ್ಚು ಕಡಿಮೆ ಆಗಿರ್ತಾವ ಇರ್ತಾವಪ್ಪ, ಮತ್ ಎಲ್ಲಾರ ಮನೆ ಸಂಸಾರದಾಗ ಇರಾವೆ ಅವು. ಯಾರ ಮನೆ ಸಂಸಾರ ಅಗದಿ ಹಿಂಗೆ ಇರ್ಬೇಕಂತ ಅದೇನು ಇಲ್ಲ, ಯಾರೊಬ್ರದು ಸಿಗಂಗಿಲ್ಲ ಅನಿಸ್ತದ ಹೆಂಗ್ ನೋಡಿದ್ರೆ. ಹಂಗಿದ್ರೆ ಸಂಸಾರ ಅಲ್ಲ ಅಂದ್ರೆ ಅಂತೀನಿ, ಹಿಂಗನೇ ಇರಬೇಕು. ಹೌದಿಲ್ಲ, ಹೌದೌದು, ಹೇಳ್ತಾರಲ್ಲ ಅಂತ ತಿಳಿದವರು, ಏನ್ ಇಳಿತಿಗಳು ಇರ್ಲೇಬೇಕಪ್ಪ, ಸುಖ ಅಂದ್ರೆ ದುಃಖ ಬರಬೇಕು, ದುಃಖ ಅಂದ್ರೆ ಸುಖ ಬರಬೇಕು. ಆದ್ರೆ ಶೋಭಕ್ಕ ನಾನು ಅದನ್ನು ಅವನ್ನ ನಾವು ಹೆಂಗ್ ನಿರ್ವಹಣೆ ಮಾಡ್ತೀವಿ ಅನ್ನೋದ್ರ ಮೇಲೆ ನಾವು ಸಮಸ್ಯೆಗಳು ಎಷ್ಟು ದಿವಸ ನಮ್ ಜೊತೆಗೆ ಇರ್ತಾವ ಅನ್ನೋದು ಮುಖ್ಯ. ಹೌದೌದೌದು, ನಾನ್ ನಿರ್ವಹಣೆ ಸರಿ ಮಾಡ್ಲಿಲ್ಲ ಅಂತಂದ್ರೆ ಅವ್ ನಮ್ ಮನ್ಯಾಗ ಮುಖ ಮೂಡ್ಬಿಡ್ತಾವ ನೋಡು. ಕೆಲವೊಬ್ರ ಮನೆ ಸಮಸ್ಯೆಗಳು ಹಂಗೆ ಇರ್ತಾವ ರಜಣ್ಣ, ನಾವ್ ಇರ್ತೀವಲ್ಲ ಸಮಸ್ಯೆಗೆ ಪರಿಹಾರಗಳು ಇದ್ದೇ ಇರ್ತಾವ ಅಂತ ಹೇಳಿ ಒಂದ್ ಪರಿಹಾರ ಮುಗಿಸ್ಕೊಳ್ಳೋದ ಮತ್ತೊಂದು ಸಮಸ್ಯೆ ಬಂದ್ ಕೊಡ್ತಾವಪ್ಪ ಅವ್ರಿಗೆ. ಆದ್ರೆ ಅಲ್ಲಿ ಏನ್ ಮಾಡ್ಬಿಡ್ತಾನು, ಒಂದ್ ಬಗೆಹರಿಸಿಲ್ಲ ಅನ್ನೋದೊಂದು ಅದು ಖುಷಿ ಇರ್ತದೆ, ಧೈರ್ಯ ಇಟ್ಕೋಬೇಕು. ಹೌದೌದು, ಅದು ಬಗೆಹರಿಸಿನಿ, ಇದೇನ್ ದೊಡ್ಡದು. ಹೌದು ನೋಡು, ಒಂದ್ ಬರ್ತಾವ ಸೀರಿಯಸ್ ನ ಧಾರಾವಾಹಿ ಒಳಗ್ ಬರ್ತಾವ, ಆದ್ರ ಒಂದೊಂದಾಗಿ ಒಂದೊಂದಾಗಿ ಬಗೆಹರಿಸ್ಕೊತ ಹೋದಾಗ ಏನಾಗುತ್ತೆ ಅಂದ್ರೆ ಎಕ್ಸ್ಪೀರಿಯನ್ಸ್ ಆಗುತ್ತೆ, ಎಕ್ಸ್ಪೀರಿಯನ್ಸ್ ಆಗಿಬಿಡ್ತದೆ, ಅದು ಹಳೇದಾಯ್ತು ಬಿಡು ಅದಂತ ನಂಗೆ ಹಂಗದೇ ಇದ ಮಾಡಿವಂತ ಇದೇನ್ ಮಹದ ಹೊಡೆದು ಅನ್ನಂಗ ಆಗ್ಬಿಟ್ಟಿರ್ತದೆ. ಹಿಂಗ ಅಂತಂದ್ರ ಸಮಸ್ಯೆ ಬರವ. ಹೌದು, ಬಂದಾಗ ನಾವು ಮಾಡ್ಕೊಂಡು ಹೋಗೋದು. ಆಮೇಲೆ ಇದಕ್ಕೆ ನಮ್ಗೆ ಏನಾರ ಬೇಕಪ್ಪ ಸಹಾಯ ಮಾಡ್ಲಿಕ್ಕೆ ಇವತ್ತಾಳ ಈ ಕೌನ್ಸಿಲಿಂಗ್ ಸೆಂಟರ್ಸ್ ಅಂತದ, ಮಾನಸಿಕವಾಗಿ ಒಂದು ಸಿದ್ಧತೆ ಮಾಡ್ಕೊಳ್ಳುವಂಥದ್ದು. ಅಲ್ಲಿ ನಾವು ಹೋಗಿ ನಮ್ಮ ಸಮಸ್ಯೆಗಳನ್ನ ಹೇಳ್ಕೊಂಡ್ರೆ ಆಪ್ತ ಸಮಾಲೋಚನೆ ಅಂತೀವಲ್ಲ, ಹೌದಲ್ಲ, ಆಪ್ತ ಸಮಾಲೋಚನೆ ಮಾಡ್ಕೊಳ್ಳಿಕ್ ನಾವು ಹೋದಾಗ ಯಾವುದೂ ಮುಚ್ಚಿಡಬಾರ್ದು ನೋಡಿ ಶೋಭಕ. ಯಾಕಂತಂದ್ರೆ ಪ್ರೊಫೆಷನಲ್ ಇರ್ತಾರೆ. ನಾವು ಒಂದಿಷ್ಟು ಹೇಳಿ ಒಂದಿಷ್ಟು ಬಿಟ್ಟಿವಿ, ನಮಗೆ ಬೇಕಾಗಿದ್ದು ಹೇಳಿದ್ವಿ, ಬ್ಯಾಡಾಗಿದ್ದು ಬಿಟ್ಟಿವಿ. ಮನುಷ್ಯನ ಸ್ವಭಾವ ಏನಂತಂದ್ರೆ ನಮ್ದು ಚಲೋ ಹೇಳ್ತೀವಿ, ಇನ್ನೊಬ್ರದ್ದು ಕೆಟ್ಟ ಹೇಳ್ತೀವಿ. ನಮ್ದು ಕೆಟ್ಟ ನಾವು ಹೇಳೋದಿಲ್ಲ, ನಮ್ಗೆ ಖರಾಬ್ ಗುಣ ಇರ್ತಾವ ನೋಡು, ಕೌಂಡ್ ಗುಣ ಅಂತೀವಲ್ಲ, ಖರಾಬ್ ಗುಣಗಳು. ಆಮೇಲೆ ನಮ್ಮಲ್ಲಿ ಹೇಳ್ಕೊಳ್ಳಾರದಂತ ವಿಷಯಗಳು ಇರ್ತಾವ ಕೆಲವು, ಅವನ್ ಮುಚ್ಚಿಟ್ಬಿಡೋದು ಹಂಗೆ. ಅವಾಗ ಏನಾಗುತ್ತೆ, ಅವ್ರನ್ನು ಉತ್ತರ ನಮಗೆ ಕೊಡ್ಲಿಕ್ಕೆ ಸಾಧ್ಯ ಆಗುದಿಲ್ಲ, ಅವ್ರು ನಮ್ಗೆ ಒಂದು ಮಾರ್ಗದರ್ಶನ ಮಾಡ್ಲಿಕ್ಕೆ ಆಗುದಿಲ್ಲ. ಅಲ್ಲ ಬರೀ ಸುಮ್ಮನೆ ಮುಂದೆ ಹೋಗಿ ಕುತ್ಕೊಂಡು ಬಂದಂಗ ಆಗ್ತದಲ್ಲಿ, ನಿನ್ನ ಸಮಸ್ಯೆ ನಿನ್ನಲ್ಲೇ ಉಳಿದ್ಬಿಡ್ತದೆ. ಹೌದಲ್ಲ, ಪರಿಹಾರ ಸಿಗೋದೇ ಇಲ್ಲ, ಸಿಗೋದಿಲ್ಲ. ಆಮೇಲೆ ಅವ್ರು ಇನ್ನೊಂದು ಸೀಕ್ರೆಟ್ ಇಡ್ರೆ ಸೀಕ್ರೆಟ್ ಯಾರು ಮುಂದೆ ಹೇಳೋದಿಲ್ಲ. ಹಿಂಗ್ ಶೋಭಕ್ ಬಂದಿಳು, ಹಿಂಗ್ ರಾಜಣ್ಣ ಬಂದಿದ್ದ, ಇವ್ರ ಸಮಸ್ಯೆ ಹಿಂಗಿದ್ದು ಅಂತ ಹೇಳೋದಿಲ್ಲ. ಅಂತಲ್ಲಿ ಹೋದಾಗ ನಮ್ ಮಾರ್ಗದರ್ಶನ ಮಾಡ್ತಾರ, ಅಂತವೆಲ್ಲ ತಗೊಂಡು ಆದಷ್ಟು ಏನ್ ಶೋಭಕ ಖುಷಿ ಖುಷಿಯಿಂದ ಸಂಸಾರ ಮಾಡುವ ನೋಡವ. ಈ ಖುಷಿ ಅನ್ನೋದು ಮುಖ್ಯ ನೋಡಪ್ಪ, ದುಃಖ ಸುಖ ಎರಡೂ ಇದ್ದೇ ಇರ್ತಾವ ಸಂಸಾರದೊಳಗ, ಖುಷಿ ಇರೋದು ಮುಖ್ಯ ಅಲ್ಲೇ. ಅಂದ್ರೆ ಖುಷಿ ಅಂದ್ರೆ ಮಾರ್ಕೆಟ್ನಾಗ ಸಿಗ್ತದೆ, ಎಲ್ಲೂ ಸಿಗಂಗಿಲ್ಲ, ಅದು ಯಾರ ಬಲ್ಲಿನೂ ಸಿಗಂಗಿಲ್ಲ, ನಮ್ಮೊಳಗೆ ಇರ್ತದೆ ಇರ್ತದ. ಅದನ್ನ ನಾವು ಅದನ್ನ ವ್ಯಕ್ತಪಡಿಸಬೇಕು, ಹೊರಗೆ ತರಬೇಕು, ಹೊರಗೆ ತರ್ಕೋಬೇಕು, ಅದನ್ನ ಅನುಭವಿಸಬೇಕು. ಅದಕ್ಕೆ ಹೇಳ್ತಾ ಕೊಡ್ತಾ ಅಂತ ಹೇಳಿದವರು ಏನಂತಾರೆ, ಸಂಸಾರದ ಸಣ್ಣ ಸಣ್ಣ ವಿಷಯಗಳು ಸಿಗ್ತಾವ ನಮಗೆ ಖುಷಿ ಪಡ್ಲಿಕ್ಕೆ, ಸಣ್ಣ ಸಣ್ಣ ಆಗಿದೆ. ಹೌದೌದು, ಅವು ಬಹಳ ದೊಡ್ಡ ಇರೋದಿಲ್ಲ, ಆದ್ರೆ ಅಂತವ್ ಮೊದಲು ನೀವು ಎಂಜಾಯ್ ಮಾಡ್ಲಿಕ್ಕೆ ಕಲೀರಿ. ಹೌದು, ಪ್ರತಿಯೊಂದು ಮಾತನೆಗೂ ಸಿಗ್ತಾವಪ್ಪ, ಗಂಡ ಹೆಂಡತಿ ಮಕ್ಕಳು ಇದ್ದಾಗ ಏನೋ ಒಂದು ವಿಷಯ ಬಂದ್ಬಿಟ್ಟಿರ್ತದೆ, ಅಲ್ಲಿ ಎಂಜಾಯ್ ಮಾಡ್ಬಿಡು, ಎಂಜಾಯ್ ಮಾಡ್ಬಿಡ್ಬೇಕು, ನಕ್ ಬಿಡೋದು. ಹೌದು, ಏನೋ ತಂದಿಯಪ್ಪ ಸಾಮಾನು, ಏ ಬಾ ಚಲೋ, ಅಲ್ಲಿ ಖುಷಿ ಪಟ್ಬಿಡು. ಏನ್ ಖುಷಿ ಪಡ್ಲಿಕ್ಕೆ ಒಂದ್ ದೊಡ್ಡದ ನಮ್ಗೆ ಭಾರತ ರತ್ನ ಬರಬೇಕು. ಏನಿಲ್ಲ ಇಲ್ಲ, ಮಾರ್ಕೆಟಿಗೆ ಹೋಗಿರ್ತದೆ ಏನೋ ತಂದಿರ್ತದೆ, ಅದಕ್ಕೆ ಎರಡು ಪಟ್ಟು ರೊಕ್ಕ ಕೊಟ್ಟಿದ್ರೆ ಅಂತಂದ್ರೆ ಅದನ್ನು ಖುಷಿ ಹಂಚಿಕೊಳ್ಳದೆ. ಆಮೇಲೆ ಯಾವ್ದೋ ಒಂದ್ ಏನೋ ತಿಂತೀವಿ ಅಂತ ಇಟ್ಕೊಳ್ಳ, ಏನ್ ಟೇಸ್ಟ್ ಆಗ್ಯದಪ್ಪ ಅಂದೇ ಒಂದ್ ಎರಡ್ ಸಲ ಖುಷಿ ಪಟ್ ಇಂತವೆ. ಹೌದಲ್ಲ, ಖುಷಿ ಪಡ್ಲಿಕ್ಕೆ ದೊಡ್ಡ ದೊಡ್ಡ ವಿಷಯಗಳೇ ಬೇಕು ಅಂತಿಲ್ಲ, ಮನೆ ಕಟ್ಟದೇ ಬೇಕಂತಿಲ್ಲ, ಕಾರ್ ತಗೊಳ್ಳೋದೇ ಬೇಕಂತಿಲ್ಲ, ಹಾರಾಡ್ಕೊಂಡು ಬಂದದ್ದೇ ಬೇಕಂತಿಲ್ಲ, ಅವರೆಲ್ಲಾದ್ರ ಬಂದವರು ಖುಷಿಲಿಂದ ಇರ್ತಾರಂತೇನಿಲ್ಲ. ಹೌದಲ್ಲ, ನಮ್ಮ ಲೆವೆಲ್ ನಾವು ಖುಷಿ ಇದ್ ಬಿಡ್ಬೇಕು. ನಮ್ ನಮ್ ಲೆವೆಲ್ ಏನ್ ಸಿಗ್ತದೆ ಅಲ್ಲಿ ಖುಷಿ ಪಡಬೇಕು. ಆಮೇಲೆ ಇನ್ನೊಬ್ರ ಜೊತೆಗೆ ನಾವು ಖುಷಿ ಹಂಚ್ಕೋಬೇಕು, ಇದು ಬಹಳ ಮುಖ್ಯ. ಖುಷಿ ಹಂಚ್ಕೊಂಡ್ರೆ ದುಪ್ಪಟ್ಟಾಗ್ತದೆ, ದುಃಖ ಹಂಚ್ಕೋಬಾರ್ದು. ದುಃಖ ಹಂಚ್ಕೋಬಾರ್ದು, ದುಃಖ ಯಾರ ಹತ್ರ ಹಂಚ್ಕೋಬೇಕು ಅಂತಂದ್ರೆ ಅಮ್ಮವರು ಅಂತ ಅನ್ಕೊಂಡಿರ್ತದಲ್ಲ ವಿಶ್ವಾಸ, ಅವ್ರ ಹತ್ರ ಅಷ್ಟೇ ಹಂಚ್ಕೋಬೇಕು, ಅದಕ್ಕೆ ಪರಿಹಾರ ಸಿಗ್ತದೆ. ನಾವ್ ಎಲ್ಲರ ಮುಂದೆ ಹಂಚ್ಕೊಂಡು ನಡೆದಿವಿ ಅಂತಂದ್ರೆ ಎಲ್ಲಾರ ಮುಂದೆ ನಗ್ಗಡಿ ಹಾಕ್ತಿವ ಅಂತ, ನಗ್ಗಡಿ ಹಾಕ್ತಿವಿ ನೋಡಿ, ಹಂಗ ಆಗ್ತದ. ಅದಕ್ಕೆ ಸಂಸಾರ ಶೋಭಕ ಹಿಂಗ. ಈಗ ಏನೇನೋ ಹೇಳಿಕ್ ಬಂದ ಏನೋ ಮಾತಾಡದಂಗ ಆಯ್ತು ನೋಡೋ. ಹೌದಾ, ಏನೋ ಮಾತಾಡದಂಗ ಆಯ್ತು ಬಿಡು, ಚಲೋ ಆಯ್ತು. ಇದನ್ನು ಒಂದು ಚಲೋ ವಿಷಯನೇ ಅದಲ್ಲಪ್ಪ, ನಂಗೆ ಏನಾಗ್ತದೆ ಶೋಭಕ ಬರುವಂತ ವಿಷಯಗಳೇ ಅವ ಇವನು. ಹೌದು, ಮತ್ತೆ ಎಲ್ಲರಿಗೂ ಅನುಕೂಲ ಆಗಿ ಆಗ್ತದೆ, ನಾವು ಮಾತಾಡಿದ್ದೇನು ತಪ್ಪದೇನು ಇಲ್ಲ. ಅದಕ್ಕೆ ಏನದ ರಾಜಣ್ಣ, ನಾವೊಂದು ಮೂರ್ನಾಲ್ಕು ಜನ ಏನಿದ್ದೀವಲ್ಲ, ಒಂದ್ ಸಲ ಸೇರಿದಿವಿ ಅಂತಂದ್ರೆ ಅದ್ರದಾಗ ವೇಸ್ಟ್ ಅನ್ನೋದೇ ಇರಂಗಿಲ್ಲ ಅನಿಸ್ತದೆ ನೋಡ ನನಗರೆ. ಯಾಕಂತಂದ್ರೆ ನಾವ್ ಇನ್ನೊಬ್ರಿಗೆ ಬೈತೀವೇನು, ಹೌದು, ಇನ್ನೊಬ್ರ ಮೇಲೆ ನಾವು ಇದು ಮಾಡ್ತೀವೇನು, ಕ್ರಿಟಿಸೈಸ್ ಮಾಡ್ತೀವಿ, ಅದು ಇಲ್ಲ. ನಾವ್ ಏನಿದ್ರು ಪಾಸಿಟಿವ್, ಚಲೋಂದ್ ಹೇಳುದು, ಚಲೋಂದ್ ಮಾತಾಡೋದು. ಆಮೇಲೆ ಸಂಸಾರದಾಗ ಕೆಟ್ಟದ ಬಹಳ ಸಿಗ್ತದೆ, ಹೌದು, ಅದ್ಯಾಗಿ ನಾವು ಫಾಲೋ ಮಾಡಬೇಕು. ಚಲೋಂದು ಅದಕ್ಕಿಂತ ಹೆಚ್ಚಿಗೆ ಅದನ್ನ ತಗೊಳಂಗಿಲ್ಲ ಜಾಸ್ತಿ ಜನ, ಯಾಕಂದ್ರೆ ಆ ಕಣ್ಣು ನೋಡೋ ದೃಷ್ಟಿಯನ್ನ ನಾವು ಮಂಕ್ ಮಾಡ್ಕೊಂಡಿವಿ. ಹೌದು, ಏನ ಶೋಭಕ್ನೊಳಗ ಚಲೋ ಗುಣ ಹುಡುಕ್ಲಿಕ್ಕೆ ಹೋದ್ರೆ ಸಿಗ್ತಾವ, ಸಿಗ್ತಾವ. ಬ್ಯಾಡ ಅಂತಂದ್ರೆ ಏನು ಸಿಗಂಗಿಲ್ಲ, ಒಂದೂ ಸಿಗಂಗಿಲ್ಲ ರಾಜಣ್ಣ. ಏನ್ ಶೋಭಕ ಹಿಂಗ ಹೇಳ ಬಿಡು, ಖರೇನೆ ಮಾತಾಡಂದ್ರೆ ನಾಕ್ ಮಾತಾಡ್ತಾಳ, ಹಿಂಗ ಅತಿ ಮಾತಾಡ್ತಾಳಪ್ಪ ಬ್ಯಾಸರ ಅನ್ನಂಗ ಆಗ್ತದೆ. ಆದ್ರೆ ಅದೇ ಬಿಟ್ಟು ಏ ಶೋಭಕ ಏನು ವಿಷಯ ಅಲ್ಲಿ ಹೋಗಿ ಕುತ್ಕೊಂಡ್ರೆ ಒಂದ್ ನಾಕ್ ಮಾತು ಕೇಳದಂಗ ಆಗ್ತದೆ, ವಿಷಯಗಳು ಸಿಗ್ತಾವ ಅಂತ ಅನ್ನೋದು ಅದು ಪಾಸಿಟಿವ್ ಅಪ್ಪ. ಹೌದಲ್ಲ, ಎರಡು ರೀತಿ ತಗೋಬಹುದು. ಅದಕ್ಕ ನಮ್ ಮೇಲೆ ಉಳಿತು, ಚಲೋತ್ನಾಗಿ ನಾವು ಮಾಡಿದೀವಿ ಅಂತಂದ್ರೆ ಸುಖವಾಗಿ ಖುಷಿ ಖುಷಿಯಾಗಿ ನಾವು ಇರ್ಲಿಕ್ಕೆ ಆಗ್ತದ. ಈಗ ಟೈಮ್ ಆಯ್ತು, ಈಗ ನೀನು ಖುಷಿ ಮಾಡ್ಲಿಕ್ಕೆ ನಾ ಏನ್ ಮಾಡ್ಬೇಕು ಅಂತ ತಿಳ್ಕೊಂಡಂಗಾಯ್ತು. ಸ್ವಲ್ಪ ಹಸಿವು ಬಹಳ ಆಗಿದೆ, ಮಧ್ಯಾಹ್ನದ ಊಟ ಆಗಿಲ್ಲ. ಹೌದಾ, ಆಯ್ತಂಗಾರೆ ಅಡಿಗೆನೆ ರೆಡಿ ಅದ, ಊಟ ಮಾಡ್ಕೊಂಡೆ ಹೋಗಿ ಅಂತ ಹಂಗೆ ಮಾಡ್ಲಿ. ಆಯ್ತು, ಇದುವರೆಗೆ ಗ್ರಾಮೀಣ ಕುಟುಂಬದವರಿಗೆ ಸಲಹೆಗಳನ್ನು ಕೇಳಿದಿರಿ. ಭಾಗವಹಿಸಿದವರು ರಾಜೇಂದ್ರ ಆರ್ ಕುಲಕರ್ಣಿ ಹಾಗೂ ಶೋಭಾ ಎನ್ ವಕೀಲ್. ಈಗ ಶಶಿಕಲಾ ಕಲ್ಮೂಡ್ ಮತ್ತು ಸಂಗಡಿಗರಿಂದ ಭಜನೆ ಪದಗಳು. ಮೇಲೆ.